ಬೇಸರ ಕಾತರ ಗಡ್ಡ ಹಳಿ ಹಾಡು ಈ ಥರ ಸೋತರೆ ಕಷ್ಟ ಉಳಿಯೋದು ನಿಂತ ಸ್ನಾನ ಕುಂಟು ಸ್ವಪ್ನ ತೊಂಟ ಮೌನ ಒಟ್ಟಿ ಜೀವನ ನಿಂತ ಸ್ನಾನ ಕುಂಟು ಸ್ವಪ್ನ ತೊಂಟ ಮೌನ ಒಂಟಿ ಜೀವನ ಇರಬಹುದೇ ಇದು ಪ್ರೇಮಾರಂಭದ ಮೊದ ಮೊದಲ ತಲ್ಲಣ ಕಿಡಿಗೇಡಿ ಲಕ್ಷಣ ಬೇಸರ ಕಾತರ ಗಡ್ಡ ಹಳಿ ಹಾಡು ಹುಡುಕುವರು ಹುಡುಗಿಯರು ಪಕ್ಕ ನಿಂತವನನ್ನು ಹೆಸರು ನೆನಪಿದ್ದರು ಮರೆತಂತೆ ಕರೆಯುವರು ವಾರ ನೋಟದಲ್ಲಿ ಇವರ ಫೋಕಸ್ ಜಾಸ್ತಿ ಅದನ ನಾವಂದುಕೊಳ್ಳೋದು ಶುರುವಾಯಿತು ಪ್ರೀತಿ ಒಂದೇ ಸಲ ಕುಡಿಯೊಡೆದ ನೋವೆಲ್ಲ ನಮದು ಸ್ಪಂದಿಸಲು ರೆಡಿಯಿರದ ಹೂವೆಲ್ಲ ನಿಮದು ಬೇಸರ ಕಾತರ ಕಡ್ಡ ಹಳಿ ಹಾಡು ಬಡಪಾಯಿ ಹರಿಯದಲ್ಲಿ ಪಡಪೋಷಿ ಮಿಡಿತಗಳು ಪ್ರೇಮಾತಿಶಯ ತುಸು ಸವಕಲು ತಿಳಿದುಕೊಳ್ಳಲು ಹೋಗಿ ಹುಡುಗಿಯರ ಮನದಾಳ ಎಳೆದುಕೊಂಡೆವು ಎದೆಗೆ ಆರು ತಿಂಗಳ ಬರಗಾಲ ಒಳಗೊಳಗೆ ತಿಳಿಯದಲೆ ಒಳ ಬಂತು ನಲುವೆ ಒಟ್ಟಿನಲ್ಲಿ ನಮದಲ್ಲ ಇದು ನಿಮ್ಮ ಮಹಿಮೆ ಬೇಸರ ಕಾತರ ಕಡ್ಡ ಹಳಿ ಹಾಡು ಈ ಥರ ಸೋತರೆ ಕಷ್ಟ ಉಳಿಯೋದು